ಬಸವರಾಜ ವಿರೂಪಾಕ್ಷಪ್ಪ ಹುಚ್ಚಯ್ಯನವರು ಅವರೇ, ಅನುಭವಿ ರೈತರು ನೀವು. ಇವತ್ತು ತಾವು ಹೇಳಿದ ಮಾತುಗಳು ತುಂಬ ಸತ್ಯವಾಗಿದೆ. ನಮ್ಮ ರೈತ ಮೊದಲು ಸ್ವಾವಲಂಬಿ ಆಗಿದ್ದ, ಈಗ ಪರಾವಲಂಬಿ ಆಗ್ತಾ ಇದೆ. ಹೀಗಾಗಿ ಅದು ಸಾಕಷ್ಟು ಸಮಸ್ಯೆಗಳಾಗ್ತದೆ. ಇನ್ನೊಂದು ವಿಷಯ ಅಂತಂದ್ರಿ, ಹಸಿರು ಕ್ರಾಂತಿ ಆಯಿತು ಅಂತ ಆವಾಗ ನಾವು ಹೆಚ್ಚು ಬೆಳಿಬೇಕು ಅಂತಿಕೊಂಡು ಭೂಮಿಯ ಗುಣಮಟ್ಟದ ಬಗ್ಗೆ ನಾವು ವಿಚಾರ ಮಾಡಬೇಕು. ಹೀಗಾಗಿ ಇವತ್ತು ಏನಾಗಿದೆ, ಎಷ್ಟೋ ನಮ್ಮ ರೈತ ಬಾಂಧವರ ಭೂಮಿ ಬರ್ಡ್ ಆಗ್ಯದ. ಏನು ಬೆಳೆದ್ರು ಅದು ಕೈಗೆ ನಿಲ್ಕಲಾರದಂತ ಪರಿಸ್ಥಿತಿ ಸಾಕಷ್ಟು ರೈತ ಬಾಂಧವರಿಗಿದೆ. ಇದಕ್ಕೆ ಕಾರಣ ಅಂದ್ರೆ ನಮ್ಮ ಮಣ್ಣಿನ ಒಂದು ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಮುಖ್ಯವಾಗಿ ತಾವು ಹೇಳಿದ್ರಲ್ಲ, ಈ ಸಾವಯವದಿಂದ ಹೊರಗೆ ಬಂದ್ಬಿಟ್ವಿ, ಸಹಜ ಕೃಷಿಯಿಂದ ಹೊರಗೆ ಬಂದ್ವಿ. ಇಲ್ಲ, ಅದಕ್ಕಿಂತಲೂ ಮುಖ್ಯವಾಗಿ ನಾವು ಮಾಡ್ತಾ ಇರುವಂತ ಕೃಷಿಗೆ ಅದರ ವೈಜ್ಞಾನಿಕವಾದಂಥ ಪರಿಕ್ರಿಯೆ ನಮಗೆ ಮಾಹಿತಿ ಇಲ್ಲ. ಸರ್ಕಾರಿ ಗೊಬ್ಬರ ನಾವು ಏನು ಹಾಕಾಕತ್ತೀವಲ್ಲ, ನಾವು ಎಷ್ಟು ಹಾಕಬೇಕು, ಎಷ್ಟು ಪ್ರಮಾಣದಾಗ ಹಾಕಬೇಕು, ನಾವು ಯಾವ ಬೆಳೆಗೆ ಹಾಕಬೇಕು ಅನ್ನುವಂಥದ್ದು ನಮಗೆ ಗೈಡ್ಲೈನ್ಸ್ ಇಲ್ಲ, ನಾವು ಕಲ್ಕೊಂಡಿಲ್ಲ. ಆ ಪ್ರಮಾಣದಾಗ ನಾವು ಅದನ್ನು ಯೂಸ್ ಮಾಡಿದ ಕರೀತಾ ನಾವು ಈ ಮಟ್ಟಕ್ಕೆ ಬರ್ತಿದ್ದಿಲ್ಲ. ಇವತ್ತು ಅವ ಊರು ಮುಂದಿನ ಹೊಲಕ್ಕೆ 3 ಚೀಲ ಕಡದ ಅಂತೇಳಿ ಅಂತಂದ್ರೆ ಒಂದು ಕರ್ರಗ ಬೆಳಿ ಬಂತಂದ್ರೆ ನೀವು 6 ಚೀಲ ಹೋಗೋದು ಬರ್ತಾನೆ, ನೀವು 6 ಚೀಲ ಹೋಗೋದಂದ್ರೆ ನೀವು 12 ಚೀಲ ಹೋಗಿತಾನೆ. ಯಾಕಂತಂದ್ರೆ ಇವ್ರ ಉದ್ದೇಶ ಏನೋ ಅವ್ರ ಕಿತ್ತು ನಾವು ಮುಂದೆ ಹೋಗಬೇಕು. ಯಾಕಂತಂದ್ರೆ ಅದು ನಮ್ಮ ಕೃಷಿ ಪನಿಷ್ಮೆಂಟ್ ಕೊಡೋದು ದೀರ್ಘಾವಧಿ ನಂತರ ಶಿಕ್ಷೆ ಕೊಡ್ತೈತಿ ಅಲ್ಲ, ದೀರ್ಘಾವಧಿ ನಂತರ. ಈಗ ಆ ಮಟ್ಟಕ್ಕೆ ಬಂದ್ಬಿಟ್ಟು ಈಗ ಅದು ಕೃಷಿ ನಮ್ಗೆ ಏನು ಮಾಡೈತಿ, ಈಗ ಶಿಕ್ಷೆ ಕೊಟ್ಟತಿ. ಈಗ ನಾವು ಆ ಶಿಕ್ಷೆದಿಂದ ವಿಮುಕ್ತರಾಯ್ಕಾಸ ಶಿಕ್ಷೆದಿಂದ ನಾವು ಹೊರಗೆ ಬರಬೇಕಂತಂದ್ರೆ ನಾವು ಆಧುನಿಕ ಕೃಷಿಗೆ ಹೋಗಲೇಬೇಕು. ಆಧುನಿಕ ಕೃಷಿ ಅಂತಂತಂದ್ರೆ ಬೇರೆ ಏನೂ ಅಲ್ಲ, ಎತ್ತು ದನ ಪಶು ಸಂಪತ್ತು ಆ ನಂತರ ಕೃಷಿ ಸಂಪತ್ತು ಎರಡೂ ಒಂದು ಗುಡಿಸ್ಕೊಂಡು ಹೋದಾಗ ನಾವು ಆಧುನಿಕ ಕೃಷಿಗೆ ಹೋಗ್ತೀವಿ. ನಿಮ್ಯಾಗ ಇವೆಲ್ಲ ರಾಶಿ ಮಿಷನು ಟ್ರ್ಯಾಕ್ಟ್ರ್ ಉಳುಮೆ ಇವೆಲ್ಲ ಇರೋದೇ, ಇದಕ್ಕೆ ನಾನು ಬೇಡ ಅಂತ ಇಲ್ಲ. ಆದರೆ ನಾವು ಗಳೆ ಹೊಡೆದು ಆಮೇಲೆ ಹಾಲು ಹಿಂಡುವುದು, ಆಮೇಲೆ ಕರುಗಳ ಸಂಪತ್ತನ್ನ ನಮ್ಮ ಮನೆಯಲ್ಲೇ ಉತ್ಪಾದನೆ ಮಾಡೋದು, ಇದು ನಮ್ಮ ಕೃಷಿ ಒಳಗೆ ಒಂದು ಅವಿಭಾಜ್ಯ ಅಂಗವಾಗಿ ನಾವು ಅದನ್ನು ಸಹಕರಿಸ್ಕೊಂಡು ಕಾಸು ನಾವು ಅವಲಂಬಿತ ಹೊಂದಿರ ನಾವು ಮೊದಲನೇ ಕೃಷಿಗೆ ನಾವು ಲಾಸ್ ಆಗಾಕ ಆಗೋದಿಲ್ಲ. ಈ ಕೃಷಿ ಒಳಗೆ ಲಾಭ ಆಗ್ತದ ಯಾವಾಗ ಅಂತಂದ್ರೆ ಆಧುನಿಕ ಕೃಷಿ ತಲೆಯಲ್ಲಿ ಇಟ್ಕೊಂಡು ನೋಡಿ. ಮೊದಲ ನಮ್ಮ ರೈತರು ಯಾವೊಬ್ಬ ರೈತನು 6 ಗಂಟೆ ಮ್ಯಾಗೆ ಎದ್ದಿದ್ದು ನಿದರ್ಶನ ಇಲ್ಲ. ಈಗ ಒಂದು 20 ವರ್ಷದಿಂದ 6 ಗಂಟೆ ಕನಿಷ್ಠ ಪಕ್ಷ 4 ಗಂಟೆಕ್ಕಂದ್ರೆ ಎದ್ದು ಅವರ ಅಗ್ದಿ ಸೆಗಣಿ ಕಸ ಮಾಡೋದ, ಇವ್ರು ಏನು ತುತ್ತು ಕೂಳಲ್ಲ ನೀರಲ್ಲ ಏನು ಮಾಡ್ತಿದ್ದಿಲ್ಲ. ಆದರೆ ನಮ್ಮ ಕೃಷಿಕರು ಎಲ್ಲಿಗೆ ಬಂದೇವು ಅಂತಂದ್ರೆ 8 ಗಂಟೆಗೂ ಹೇಳ್ತೇವೆ. ಆಮೇಲಿಂದ ಅವ್ರು 9-10 ಗಂಟೆಕ್ಕಂದ್ರೆ ಆರಾಮ್ ರೆಸ್ಟ್ ಮಾಡ್ತಿದ್ರು. ಯಾಕಂದ್ರೆ ಅವ್ರು ಕೆಲಸನ ಜಾಸ್ತಿ ಆಕಿತ್ತು ಅವ್ರಿಗೆ, ಅವ್ರು ಮನ್ಕೊಂಡ್ರೆ ಸಾಕಂತಿದ್ರು ಅವರು. ಇವರು ಕೆಲಸನೇ ಇಲ್ಲ, ಸಮಯಕ್ಕೆ ಮಹತ್ವ ಕೊಡಲಿದ್ದೇ ನಾವು ಕೃಷಿ ಒಳಗೆ ನಮ್ಮ ಯುವಕರು ಹಿಂದೆ ಬಿದ್ದಿದ್ದು. ನಮ್ಗೆ ಯುವಕರು ಕೃಷಿ ಒಳಗೆ ಹಿಂದೆ ಬಿದ್ದಿದ್ದು ಯಾಕಂತಂದ್ರೆ ಸಮಯ ಪ್ರಜ್ಞೆ ಇಲ್ಲ. ಏನಪ್ಪ ಜೋಳ ರಾಶಿ ಮಾಡಿಸ್ಬೇಕಾ, ಸರಿ ಬಿಡು ಆ ಮಿಷನ್ ತೊಗೊಂಡ್ಬರ್ತಾನೆ, 1 ತಾಸಿನಾಗ ಅದ್ರೊಟ್ಟು ರಾಶಿ ಮಾಡಿ ಹೋಗಿ ಹೋಗ್ತದೆ ಅಂತ ಅನ್ನುವಂಥ ಸೃಷ್ಟಿ ಒಳಗೆ ಇವ್ರು ಬಂದಾರ. ಆದ್ರೆ ಮೊದಲಿನ ಕೃಷಿ ಹೆಂಗಿತ್ತಂತಂದ್ರೆ 8 ಚೀಲ ಜೋಳ ತೆಗಿಬೇಕಾತು ಅಂತಂದ್ರೆ ಕನಿಷ್ಠ ಪಕ್ಷ ಅವನು 8 ದಿನ ದುಡಿತಿದ್ದ. ಯಾಕೆ ಕನ ಮಾಡಬೇಕು ಆಮೇಲಿಂದ ಅಲ್ರಿ, ಅದು ಎಂತ ಒಂದು ಸುಗ್ಗಿದು ಸುಗ್ಗಿ ಮಾಡೋದಂದ್ರೆ ಒಂಥರ ಸಂತೋಷ ವಿಚಾರ. ಅದರಿಂದ ಹಂತಿ ಕಟ್ಟೋದು, ಅದರಿಂದ ಬೆನಿಫಿಟ್ ಏನಿತ್ತಂತ ಹೇಳ್ತೀನಿ ನಾನು. ಅವ ಕನ ಮಾಡ್ಬೇಕಾ, ಆಮೇಲಿಂದ ಅದನ್ನ ಸಾರಸ್ಬೇಕಾ, ಆಮೇಲಿಂದ ಅಲ್ಲೇ 2 ಎತ್ತನ ಕಟ್ಟಬೇಕಾ, ಕಟ್ಟಬೇಕು. ಅವ ಎತ್ತ ಅವ್ನ ಜೊತೆಗೆ ಇರ್ಬೇಕು. ಆ ಸೆಗಣಿ ಹೋದಕಾಸ ಹೊಲಕ್ಕೆ ಹಾಕ್ತಿದ್ದ, ಆಮೇಲೆ ಆ ಕನದಿಂದ ಬಂದಂತ ಅದು ಭೂಸ ಧೂಳ ಚಟ್ಟ ಅದು ಹೋಗಾಸ ಹೊಲಕ್ಕೆ ಹಾಕ್ತಿದ್ದ, ಅದನ್ನ ಗಳೆ ಹೊಡಿತಿದ್ದ, ಅದು ಗೊಬ್ಬರ ಹಾಕಿತ್ತ, ಆಮೇಲೆ ಅವ ಏನ್ ಮಾಡ್ತಿದ್ದ, 1 ತಿಂಗಳಾನ್ಗಟ್ಟಲೆ ಹೊಲದೊಳಗೆ ಆರಾಮಾಗಿ ಅವನು ಕೃಷಿ ಮಾಡ್ತಿದ್ದ. ಆ ಕನ ಮಾಡುದು, ಆಮೇಲೆ ತನ್ನ ರೆಂಟಿ ಹೊಡಿದು, ಮತ್ತೆ ಮಧ್ಯಾಹ್ನ ಬಂದು ರೆಸ್ಟ್ ಮಾಡುದು ಮಾಡ್ತಿದ್ದ. ಅದಕ್ಕೂ ಕಂಟಿನ್ಯೂ ಆಗಿ ಅದು ಏನಾಗ್ತಿತ್ತು, ಕೃಷಿ ಚಟುವಟಿಕೆ ನಿರಂತರವಾಗಿ ನಡೀತಿತ್ತು. ಈಗ ನೋಡಿ, ರಾಶಿ ಮಿಷನ್ 10 ಚೀಲ ಜೋಳ ತೆಗಿಯೋಕೆ ಎಷ್ಟು ಟೈಮ್ ಬೇಕು ನಿಮಗೆ, ಭಾಳ 15-20 ನಿಮಿಷ. ಒಂದು 9 ಕೆಲಸ ಅವ 1 ತಿಂಗಳು ಮಾಡ್ತಿದ್ದ. ಅವ ಹುಚ್ಚ, ಅವ ರೈತ ದಡ್ಡ ಇಲ್ಲ. ಪರಂಪರಾತ ಕೃಷಿ ಒಳಗೆ ಅವ ಅಭಿವೃದ್ಧಿ ಹೊಂದಿದ್ದೆ ಆ ಕಾರಣಕ್ಕೆ. ಯಾವ ಕಾರಣಕ್ಕೆ, ನಿರಂತರವಾಗಿ ಕೃಷಿ ಒಳಗೆ ಇದ್ದಿದ್ದಕ್ಕೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಕೃಷಿನ ಮೊದಲ ನಿರಂತರ ಉದ್ಯೋಗ ಅಂತ ತಿಳ್ಕೊತಿದ್ರು. ಈಗಿನ ಯುವಕರು, ಈಗಿನ ರೈತರು ಕೃಷಿನ ಪಾರ್ಟ್ ಟೈಮ್ ಅಗ್ರಿಕಲ್ಚರ್ ಅಂತಾರೆ. ಅಂದ್ರೆ ಯಾವಾಗ ಆಗ್ತದ ಅವಾಗಷ್ಟು ಮಾಡಿಬಿಟ್ರೆ ಬರ್ತದ ಅಂತಾರೆ, ನಿಜವಾಗ್ಲೂ ಬರಲ್ಲ. ಬಸವರಾಜ್ ಅವರೇ, ನೀವು ವಾಸ್ತವಿಕ ಸತ್ಯಗಳನ್ನು ಬಿಚ್ಚಿಡ್ತಾ ಇದ್ದೀರಿ. ಇವತ್ತು ಏನಾಗಿದೆ, ನಮ್ಮ ಒಂದು ಹಿರಿಯರ್ ಮಾತದ, ನಮ್ಮ ವೈರಿ ಯಾರು ಅಂದ್ರೆ ನಮ್ಮ ಆಲಸ್ತನ. ನಾವು ಆಲಸಿಗಳಾಗಿದ್ರೆ ನಾವು ಹಿಂದೆ ಹೋಗ್ಲಿಕ್ಕೆ ಬೇರೆ ಯಾರ ಸಹಕಾರನೂ ಬೇಡ, ನಾವು ಹಿಂದೆ ಹೋಗ್ತೀವಿ. ಆದರೆ ನಾವು ಚಟುವಟಿಕೆಯಿಂದ ಇದ್ದರೆ ನಾವು ಯಾರು ನಮಗೆ ಏರತ್ವ ಮಾಡಿದ್ರು, ಯಾರು ನಮಗೆ ಬಂದು ಏ ನೀನು ಹೆಂಗೆ ಮಾಡ್ತೀನಿ ನೋಡ್ತೀನಿ ಅಂದರೂ ಕೂಡ ನಾವು ಮುಂದೆ ಹೋಗ್ತೀವಿ. ಅಂದರೆ ಆಲಸ್ಯನ ಬಿಟ್ಟಾವ ಗೆದ್ದಾವ ಅಂತ ಅಂತ ಹೌದಲ್ರಿ, ನಿಜವಾಗಿ ಮಾತು ಹೇಳಿದ್ರಿ. ಅಂದರೆ ಪಾರಂಪರಿಕ ಕೃಷಿಯೊಳಗೆ ಇರುವಂಥ ಲಾಭಗಳೇನಿದೆ ಅಲ್ಲಿ ಏನಿದೆಯಲ್ಲ, ನಿಮ್ಮ ಒಂದು ಮಣ್ಣು ಅಲ್ಲಿ ಜೀವಂತಿಕೆ ಇರಲಿಕ್ಕೆ ಕಾರಣ ಆಗ್ತಿತ್ತು. ಮತ್ತು ಪ್ರತಿಯೊಂದು ಇದನ್ನು ಕೂಡ ನೀವು ಅಲ್ಲಿ ಕಸ ಆಯಿತು, ರಾಶಿ ಮಾಡಿದ್ದೆ ಆಯಿತು, ಎಲ್ಲ ಹೊಳ್ಳೆ ಹಾಕಿ ಮತ್ತು ಇದು ಮಾಡಿದಾಗ ಅಲ್ಲಿ ಏನಾಗ್ತದೆ, ಎರೆಹುಳುಗಳು ಬರಲಿಕ್ಕೆ ಅಥವಾ ಸೂಕ್ಷ್ಮ ಜೀವಿಗಳು ಬರಲಿಕ್ಕೆ, ಹಾಂ, ಮಣ್ಣಿನ ಒಂದು ಗುಣಮಟ್ಟ ಅಭಿವೃದ್ಧಿ ಹೊಂದಿತ್ತು, ಜೀವಂತಿಕೆ ಇರ್ತಿತ್ತು. ಈಗೇನಾಗಿದೆ, ಮಣ್ಣು ಸೌಳಾಗಿದೆ, ಸೌಳಾಗಿಬಿಟ್ಟದ. ಹಿಂಗಾಗಿ ನಾವು ನಮ್ಮ ಬ್ಯಾಂಕಲ್ಲಿ ಬರುವಂತ ದುಡ್ಡನ್ನ ನಾವು ವಿಚಾರ ಮಾಡಬಾರ್ದು. ನಮ್ಮ ಮಣ್ಣು ಜೀವಂತಿಕೆಯಿಂದ ನಗ್ತಾ ಇದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಕೂಡ ನಗ್ತಾ ಇರುತ್ತೆ. ನಮಗಿರ್ಬೇಕು, ನಮ್ಮ ಆರೋಗ್ಯ ಚಲೋ ಇತ್ತು ಸದೃಢ. ಸಮಗ್ರ ಕೃಷಿ ಅದರಲ್ಲಿ ಸಾಕಷ್ಟು ಅನುಕೂಲತೆ ಇದೆ. ಒಂದಿಲ್ಲ ಒಂದು ನಮಗೆ ಯಾವಾಗ್ಲೂ ವರಮಾನ ಇರೋ ಅವಕಾಶ ಇರ್ತದೆ. ಆಮೇಲೆ ಮುಖ್ಯವಾಗಿ ಅಂತಂದ್ರೆ ನಮ್ಮ ಈ ಭೂಮಿ ಯಾವಾಗ್ಲೂ ಕೂಡ ನಳ ನಳಿಸ್ತಾ ಇರ್ತದೆ. ಹಂಗೆ ಅರಣ್ಯ ಕೃಷಿ ಆಗಿರ್ಬಹುದು ಅಥವಾ ಈ ಕೆಲವೊಂದಕ್ಕೆ ಕೃಷಿ ಹೊಂಡ ಮಾಡಿದ್ರೆ ಅಂದ್ರೆ ಮಳೆ ಇಲ್ಲದಾಗ ಕೃಷಿ ಹೊಂಡದ ನೀರು ಉಪಯೋಗ ಮಾಡಬಹುದು, ಮೀನು ಸಾಕಣೆ ಮಾಡಬಹುದು. ಮತ್ತೆ ನೀವು ಈಗ ಬಂದದ್ದು ಇದೆಲ್ಲ ಕಸ ಹಾಕ್ಬಿಟ್ರೆ ಮೀನಿಗೆ ಆಹಾರ ಆಗ್ತದೆ. ನನ್ನ ದೃಷ್ಟಿಯೊಳಗೆ ಕೃಷಿ ಮಾಡೋವಾಗ ಕಸ ನಡಗಬೇಕು. ಒಂದು ಹಿರಿಯರ್ ಮಾತು ಐತಿ, ಮನಿ ಹಾಕಾಕತ್ರ ಬಿಸುಕಲ್ ಗೂಟ್ ಗದಾಗಡ ನಡಗ್ತಿತ್ತಂತ. ಏನದ ಉದ್ದೇಶ ಅಂತಂದ್ರೆ ಅದು ಒಂದು ಕಟ್ಟಿಗೆ, ಮನಿ ಹಾಕುದು ಒಂದು ಕಟ್ಟಿಗೆ. ಈಗ ಮೊದಲು ಕಟ್ಟಿಗೆಲಿಂದ ಬೆಳಿಗ್ಗೆನ ಮಾಡ್ತಿದ್ದ. ಆದ್ರೆ ನಮ್ಮ ಕೃಷಿ ಒಳಗೆ ಕಸ ಯಾಕೆ ನಡಗಬೇಕು ಅಂತಂತಂದ್ರೆ, ಎರಡು ಆಕಳ ಒಂದು ಎರೆಹುಳು ತೊಟ್ಟಿ ನಮ್ಮಲ್ಲಿ ಇತ್ತು ಅಂತಂದ್ರೆ ಕಸನ ಹುಟ್ಟುದಿಲ್ಲ. ಉದ್ದೇಶ ಏನೈತಂದ್ರೆ ಆ ಕಸನ ತಗೊಂಡ್ ಆಕಳಿಗೆ ಹಾಕ್ತೇವೆ. ಭೂಮಿ ಒಳಗೆ ಆಕಳು ತಿನ್ನುದ ಕಸ. ಆ ಕಸ ಏನ್ ಮಾಡ್ತತಿ, ನಾನು ಕಿತ್ಕೊಂಡು ಹೋಗ್ತಾನ ಅಂತ ಹೆದರ್ತಿರ್ತೈತಿ. ಅದು ಅದನ್ನ ತಂದು ಹಾಕಿದ್ ಅಂದ್ರೆ ಅದು ಹೊಳೆ ಸಗಣಿ ಹಾಕ್ತತಿ. ಅದನ್ನ ಮತ್ತೆ ನಾವು ಇಲ್ಲಿ ಹುಳ ಸಾಕಿರ್ತೇವೆ, ಎರೆಹುಳ. ಅದನ್ನ ಕಸ ನಾವು ಅಲ್ಲಿ ಒಗಿತೇವೆ, ಅದು ತಿಂದು ಹಿಕ್ಕಿ ಹಾಕೋದ್ರಿಂದ ಮತ್ತೆ ಗೊಬ್ಬರ ಆಕತಿ, ಮತ್ತು ಹೊಲಕ್ಕೆ ಹೋಗ್ತದೆ. ಒಟ್ಟೆ ನೈಸರ್ಗಿಕ ಅವನು ಸರ್ಕಲ್ ಏನಿದೆ, ಸರ್ಕಲ್ ಇದೆ, ಅದು ಪರಿಪೂರ್ಣ ಆಗ್ಬೇಕು. ಅದೇ ಬಂದಲ್ಲಿನ ಅರಣ್ಯ ಕೃಷಿಗೆ ಹೋದ್ರಿ ನೀವು. ಏನ್ ಮಹಾ ಇದೇರಿಪ್ಪ ನಮಗೆ, ಒಂದು ರೂಪಾಯಿಗೊಂದು ಸಾಗುವಾನಿ ಆಗಿ ನಾನು ಜೀವಂತ ಸಾಕ್ಷಿ ಹಚ್ಚಿದ್ದೇನೆ. ನಾನು ಅದ್ರ ಲಾಭ ತಗೊಂಡಿದ್ದೇನೆ. ಒಂದು ರೂಪಾಯಿಗೊಂದು ಸುಜಲ ಜಲನಯನ ಯೋಜನೆ ಒಳಗ 2006 ನಾನು 200 ಸಾಗುವಾನಿಗೆ ಹೆಚ್ಚಿದ್ದೆ. 200 ಸಾಗುವಾನಿಗೆ ಬೌಂಡ್ರಿಗೆ ಹಚ್ಚಿದ್ದೇನೆ. ನಾನು ನಿಜವಾಗ್ಲೂ ಹೇಳ್ತೇನೆ, ಇವತ್ತು ಒಂದು ಅಯ್ಯನ 5,000 ಕೊಟ್ಟರು ಕೊಡಲ್ಲ. ಒಂದು ದಿನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಹಾಕಿಲ್ಲ, ಒಂದು ದಿನ ಅದಕ್ಕೆ ನಾ ಶ್ರಮ ಹಾಕಿಲ್ಲ. ಅವು ತಾನಾಗಲೇ ಒಬ್ಬ ಬೌಂಡ್ರಿ ಬರ್ದಾವು. ಸುಮಾರಿಗೆ ಎಷ್ಟು ಬಂದಾರಪ್ಪ ಅಂದ್ರೆ 3 ಫುಟ್ ದರ್ತ್ ಬಂದವು. ನೋಡಿ, 14-15 ವರ್ಷದೊಳಗೆ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು 5,000 ರೂಪಾಯಿ ಪ್ಲಸ್ ಬೋನಸ್ ಬಡ್ಡಿ ಯಾವ ಇಲಾಖೆ ನಮಗೆ ಕೊಡ್ತದ? ಕಂಪೇರ್ ಮಾಡ್ರಿ. ಹ್ಞೂ, ಹೋಗ್ಲಿ, ಮಾರಲಿಲ್ಲ. ನಮಗೇನು, ನಾವು ಒಂದು ಮನಿ ಹಾಕಕತ್ತೀವಿ ಅಂತಂದ್ರೆ ನಾವು ಸುಮಾರು 7,000-8,000 ರೂಪಾಯಿ ಕೊಟ್ಟು ಒಂದು ಗಣಪುಟ್ ಕಟ್ಟಿಗೆ ತರ್ತೇವೆ. ನಮ್ಮ ಹೊಲದಾನ ಕಟ್ಟಿಗೆ ನಮಗೆ ಪುಕ್ಷಟ್ಟಿಯಾಗಿ ಸಿಕ್ತೇವೆ ಅಂತಂದ್ರೆ ಅಲ್ಲಿ ನಾವು ರೊಕ್ಕ ಉಳಿಸ್ತೀವಿ. ಸುಮಾರು ಅದು ಒಂದು ಗಿಡದಿಂದ ನಾವು ಅವು 200 ಗಿಡದಿಂದ ಆ ಹೊಲ ಖರೀದಿ ಕೊಟ್ಟರೆ ಅಷ್ಟು ರೊಕ್ಕ ಆಗಲ್ಲ. ಈ ಥರ ಚಟುವಟಿಕೆ ಆಕಳ ನಾವು ಏನು ಮಾಡ್ತೀವಿ ಆಕಳಕ್ಕೆ? ಎಷ್ಟು ನಾವು ಯುವಕರಲ್ಲಿ ಅದು ಪರಿಜ್ಞಾನ ಇಲ್ಲಲ್ಲ. ಒಂದು ಮಾತು ಹೇಳ್ತೇನೆ ನಾನು ನಿಮಗೆ, ಆಕಳ ತಗೊಳ್ಳೋದು ಅಂದ್ಕೊಳ್ಳೋದು ಅಂತಂದ್ರೆ ಅವ ಆಕಳ 60,000 ರೂಪಾಯಿದ್ದ ಆಕಳ ತರ್ತಾನೆ ಅವನು. ಆಮೇಲಿಂದ ಅದು ಎಷ್ಟು ಹಿಂಡುದು ಗೊತ್ತಿಲ್ಲ. ತಾಯಿ ಹಿಂಡಬೇಕು, ತಂದೆ ಕಸ ಒಗಿಬೇಕು, ಇವಂದು ಏನು ಕೆಲಸ, ಹಾಲು ಹಾಕಿಬಿಡ್ಬೇಕು. ಇಷ್ಟು ನೀವು ಮಾಡಿದ ಅಂತಂದ್ರೆ ಮುಂದಿನ ಒಂದು 8-10-15 ದಿನದೊಳಗೆ ಅದಕ್ಕೆ ಏನೋ ಸ್ವಲ್ಪ ಇನ್ಫೆಕ್ಷನ್ ಆಗಿ ಜ್ವರನೋ ಏನೋ ಬರ್ತದೆ. ಅವಾಗ ಅದು ಹಾಲು ಕಡಿಮೆ ಮಾಡಿಬಿಡ್ತದೆ. ಇವ ಏನು ಹೇಳ್ತಾನೆ, ಹಾಲು ಕಮ್ಮಿ ಮಾಡಿದ್ರೆ ಆಕಳು ಫೇಲ್. ಇವ ಬಿಟ್ಬಿಡ್ತಾನೆ ಆ ಆಕಳು. ಏನಾಗ್ಬಿಡ್ತದೆ, ದಿನಕ್ಕೆ ದಿನ ಸೊರಿಗಿ ಸುಮಾರು ಒಂದು 3 ತಿಂಗಳಿಗೆ ಅಂದರೆ ಒಂದು ಚೆರಿಗೆಷ್ಟು ಹಿಂಡಕ್ಕೆ ಚಲೋ ಮಾಡ್ತತಿ. ಆ ನಂತರ ಅದು ಒಂದು 5-10,000 ಕಟಗರಿಕೆ ಮಾಡ್ತಾರೆ. 70,000 ರೂಪಾಯಿ ಲಾಸ್ ಆಯಿತು. ಯಾಕೆ? ಇವಾಗದ್ರ ಬಗ್ಗೆ ಜ್ಞಾನ ಇಲ್ಲ. ಅದಕ್ಕೆ ಯಾವಾಗ ನಾ ಮೇವು ಹಾಕ್ಬೇಕು, ಯಾವಾಗ ಹಿಂಡಬೇಕು, ಇದಕ್ಕೆ ನಾ ಎಷ್ಟು ರೊಕ್ಕ ಕೊಡ್ತಂದಿನಿ, ಇದ್ರ ಬಡ್ಡಿ ಏನಾಕತಿ ಇಲ್ಲ. ಅದಕ್ಕೆ ನಾ ಏನು ಹೇಳ್ತೀನಿ, ಯಾರು ನೀವು ರೈತರು, ನಿಮ್ಮ ಪ್ರಾಕ್ಟೀಸ್ ಆಗೋ ಮಟ್ಟ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ನಾಗ ಹೋಗ್ರಿ. ನಿಮಗೆ ಪ್ರಾಕ್ಟೀಸ್ ಆಗಲಿ, ಪ್ರಾಕ್ಟೀಸ್ ಆದ ಸರ್ ನಿಮ್ಗೆ ಸಪೋರ್ಟಿಗೆ ಸಾಕಷ್ಟು ಐತಿ. ಬ್ಯಾಂಕ್ಗಳದಾವ, ಯೋಜನೆಗಳದಾವ, ನೀವು ಏನು ಬೇಕಾದಂತ ತಗೋರಿ. ಈಗ ಒಂದೇ ಸರ್ತಿಗೆ ನಾವು ಒಂದು 10 ಆಕಳು ಪ್ರಾಜೆಕ್ಟ್ ನೀವು ಮಾಡೋಕೆ ಹೋಗಿ ಬ್ಯಾಂಕಿಗೆ ಹೋದ್ರಿ ಅಂತಂದ್ರೆ ಕೊಡ್ತಾರೆ, ನೀವು ಲಾಸ್ ಆಗ್ತೀರಿ. ನೀವು 10 ಆಕಳು ಪ್ರಾಜೆಕ್ಟ್ ನೀವು ಮಾಡೋ ವಿಚಾರ ಇತ್ತಂದ್ರೆ 6 ತಿಂಗಳ ಮುಕ್ಕಟ್ಟ ಒಂದು 10,000 ರೂಪಾಯಿದ ಒಂದು 3 ಆಕಳ ತೊಗೊಂಬಂದ್ಬಿಟ್ಟು ಅವಕ್ಕೆ ಮೇವು ಹಾಕಿ ಅವ್ರ ಸೆಗಣಿ ಒಗೆದು ಅವನ್ನ ಹಿಂಡಿ ಅವನ್ನ ಅಭಿವೃದ್ಧಿಪಡಿಸಿ ಅವ್ರ ಒಳಗೆ ನೀವು ಲಾಭ ತಿಂದ್ರಿ ಅಂದ್ರೆ ನೀವು 50 ಆಕಳ ಸಬಲನೆ ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿ ಬರ್ತದೆ. ಯಾಕಂತಂದ್ರೆ ಇನ್ನು ನಾವು ಒಮ್ಮೆಗೆ ಶಿಕ್ಷಣ ಕಲಿತು ನಾವು ಸಬಲರಾಗಿಲ್ಲ. ನಾವು ಅನ್ಯತ್ರದಿಂದ ಹಿಡಿದ ಕಾಸು ಇಲ್ಲಿ ಮಟ್ಟ ಸಾಲಿ ಕಲಿತು ನಾವು ಯಾವ ಥರ ಹೋಗಿದ್ದೇವಲ್ಲ, ಹಂಗೆ ನಮ್ಮ ಉದ್ಯೋಗದೊಳಗೂ ಕೆಲವೊಂದಿಷ್ಟು ಮಾದರಿಯವಾದಂಥ ಶಿಕ್ಷಣ ಐತಿ. ಆ ಶಿಕ್ಷಣ ನಾವು ಹೋಗ್ಬೇಕು. ಬಸವರಾಜ್ ಅವರೇ, ಅರಳು ಹುರಿದಂತೆ ಮಾತಾಡ್ತಾ ಇದ್ದೀರಿ. ಆಮೇಲೆ ನಿಮ್ಮ ಒಂದು ಅನುಭವ ಹೇಗಿದೆ? ಸಾಕಷ್ಟು ಜನ ರೈತರು ನೋಡಿದಿರಿ ನೀವು. ಹೌದು, ರೈತರು ಹಿಂದೆ ಬೀಳಕ್ಕೆ ಕಾರಣ ನಾವೇ ಅನ್ನೋದನ್ನ ತಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಅನ್ನದಾತ ಸರಿಯಾಗ್ಬೇಕು ಅಂತಂದ್ರೆ ತನ್ನೊಳಗಿನ ತಾನು ಅರಿವು ಮಾಡ್ಕೊಳ್ಬೇಕು, ಆಮೇಲೆ ತಾನು ಬದುಕಬೇಕು ಅನ್ನೋದನ್ನ ರೂಢಿ ಮಾಡ್ಕೊಳ್ಬೇಕು. ಕಡಿಮೆ ಖರ್ಚು ಮಾಡಿ ಸ್ವಾವಲಂಬಿ ಜೀವನ ಮಾಡ್ಲಿಕ್ಕೆ ಏನಾಗ ಸಾಧ್ಯದ, ಆ ಒಂದು ಕೃಷಿಯನ್ನು ಮಾಡ್ಲಿಕ್ಕೆ ಸಾವಯವ ಕೃಷಿ ಬಗ್ಗೆ ಲಕ್ಷ್ಯ ಹರಿಸ್ಬೇಕು, ಆಮೇಲೆ ನಿಧಾನಕ್ಕೆ ಬೆಳೆಸ್ಬೇಕು. ಸಮಗ್ರ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಅನುಕೂಲ ಆಗ್ತದೆ, ಹಾಗೆಯೇ ಒಂದು ವೈಜ್ಞಾನಿಕವಾಗಿ ಬೆಳೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ತಾವು ಈಗ ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಬಗ್ಗೆ ಕೂಡ ನೀವು ಟ್ರೈನಿಂಗ್ ಮಾಡ್ಕೊಂಡಿದ್ದೀರಿ. ಈ ಒಂದು ಈ ಥರ ಟ್ರೈನಿಂಗ್ಗಳನ್ನು ನಮ್ಮ ರೈತ ಬಾಂಧವರು ಮಾಡ್ಕೊಳ್ಬೇಕು. ಯಾಕಂದರೆ ಈ ಅರಿವೇ ಗುರು ಅಂತ ಅನುಭವ ಇದ್ರೆ ಮಾತ್ರ ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ. ಹೇಗೆ ಈ ನಮ್ಮ ರೈತ ಬಾಂಧವರು ಏನು ಮಾಡ್ಬೋದು? ನೀವು ಭಾಳ ಮುಖ್ಯವಾದಂಥ ವಿಷಯಕ್ಕೆ ಬಂದ್ರೀಗ. ನಾನು ತಾಲೂಕಿನಿಂದ ಹಿಡಿದ ರಾಷ್ಟ್ರ ಪ್ರಶಸ್ತಿ ವಿಜೇತ, ನಾನು ನ್ಯಾಷನಲ್ ಅವಾರ್ಡ್ ತಾಲೂಕು ಅವಾರ್ಡ್, ಸ್ಟೇಟ್ ಲೆವೆಲ್ ಅವಾರ್ಡ್, ಕೃಷಿ ಪಂಡಿತ ಪ್ರಶಸ್ತಿ ವಿಜೇತ. ನಾನು ಪ್ರಶಸ್ತಿ ಯಾವ ಥರ ಬಂದು ಅಲ್ಲ, ಆ ಥರ ನನ್ನ ಗರಿಮೆ ಹಿರಿಮೆ ಹೆಚ್ಚಾಗ್ತಾ ಹೋಯಿತು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ತಾಲೂಕಾ ಪ್ರಶಸ್ತಿ ನಾನು ತಗೊಂಡೆ ಅಂತಂತಂದರೆ ತಾಲೂಕಾ ಪ್ರಶಸ್ತಿಗೆ ಅರ್ಹನಾದಂಥದ್ದು ಇನ್ಪುಟ್ ನನ್ನ ಹೊಲದಲ್ಲಿ ಇರಬೇಕು. ಯಾರೋ ಒಬ್ರು ಬಂದರು, ಏನೋ ಇವನು ತಾಲೂಕಾ ಪ್ರಶಸ್ತಿ ಕೊಟ್ಟಿದಾರಂತಪ್ಪ, ಏನು ಮಾಡಿದ ನೀವು ಅಂತ ನೋಡೋಕೆ ಯಾರೋ ಒಬ್ರು ಬಂದರು ಅಂತಂದರೆ ಅಲ್ಲಿ ತಾಲೂಕಾ ಪ್ರಶಸ್ತಿ ಗೌರವ ತರುವಂಥದ್ದು ಯೂನಿಟ್ ನಮ್ಮಲ್ಲಿ ಇರಬೇಕು. ಅದು ಇತ್ತು ಅಂತಂತಂದರೆ ಅವ್ರು ಅಡ್ಡಿಯಲ್ಲಪ್ಪ ನೀನು ಕೊಟ್ಟಿದ್ದು ಚಲೋ. ಆಮೇಲೆ ನಾವು ಅಷ್ಟಕ್ಕೆ ಸೀಮಿತ ಇರಬಾರ್ದು, ನಾವು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆನಂತರ ಜಿಲ್ಲಾ ಪ್ರಶಸ್ತಿಗೆ ನಾವು ಹೋಗಬೇಕು, ಅದಕ್ಕಿಂತಲೂ ಡೆವಲಪ್ ಆಗಬೇಕು. ಆಮೇಲೆ ರಾಜ್ಯ ಪ್ರಶಸ್ತಿಗೆ ಹೋಗಬೇಕು, ಅದಕ್ಕಿಂತಲೂ ಡೆವಲಪ್ ಆಗಬೇಕು. ಆಮೇಲೆ ರಾಷ್ಟ್ರ ಪ್ರಶಸ್ತಿಗೆ ಹೋಗಬೇಕು, ನಾವು ಅಗ್ರಿಕಲ್ಚರ್ PhD ಮಾಡ್ಬೋದು. ಆದರೆ ಈ ಅಗ್ರಿ ಕ್ಲಿನಿಕ್ ಅಗ್ರಿ ಬಿಸ್ನೆಸ್ ಬಂದಿದ್ದು ಯಾವಕ್ಕೆ ಅಂತಂದರೆ 2014-15 ಕೃಷಿ ಪಂಡಿತ ಪ್ರಶಸ್ತಿ ಆದಾಗ ನಾನು ಹೊರರಾಜ್ಯ ಅಧ್ಯಯನ ಪ್ರವಾಸಕ್ಕಂತ ಹೈದರಾಬಾದ್ ಕಳಿಸಿದ್ರು. ಅಲ್ಲಿ ಒಂದು ಮ್ಯಾನೇಜ್ ಸಂಸ್ಥೆ ಅಂತ ಐತಿ, ಆ ಮ್ಯಾನೇಜ್ ಸಂಸ್ಥೆ ಒಳಗೆ ಒಬ್ಬರು ಡಾಕ್ಟರ್ ಚಂದ್ರಶೇಖರ್ ಅಂತೇಳಿ ಕನ್ನಡ ಮಾತಾಡೋರು ಸಿಕ್ಕಿದ್ರು ನನಗೆ. ಅಲ್ಲಿ ಏನಿದೆ ಅಂದರೆ ನೋಡಿ, ಇಷ್ಟು ಚಂದ ಇದೆ ಇದು ಸ್ಕೀಮು. ಈ 2 ವರ್ಷ ಅಗ್ರಿಕಲ್ಚರ್ನ ಟ್ರೈನಿಂಗ್ ಆಗಿರಬೇಕು, ಇಲ್ಲ BSc ಅಗ್ರಿ ಆಗಿರ್ಬೋದು, MSc ಅಗ್ರಿ ಆಗಿರ್ಬೋದು, ಇಲ್ಲ ಡಿಪ್ಲೊಮಾ ಅಗ್ರಿ ಆಗಿರ್ಬೋದು. ಅವ್ರಿಗೆ 60 ದಿನ ಟ್ರೈನಿಂಗ್ ಕೊಟ್ಟು 20 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ. 20 ಲಕ್ಷ ರೂಪಾಯಿ ಲೋನ್ದಾಗ ನೀವು SC/ST ಇದ್ರೆ ಅಂದರೆ 46%, ಮಹಿಳೆಯರಿದ್ರೆ 46%, ಜನರಲ್ ಇದ್ರೆ 35% ನಿಮ್ಗೆ ಸಬ್ಸಿಡಿ. ಅದ್ರೊಳಗೆ ನೀವು ಅಗ್ರಿಕಲ್ಚರ್ ಆಕ್ಟಿವಿಟಿ ಒಳಗೆ ಬೇಕಾದಂಥದ್ದು ಲೋನ್ ತೊಗೋಬೋದು. ನೀವನ್ನು ಯಾವ ಟ್ರ್ಯಾಕ್ಟರ್ ತೊಗೊಂಡು ಕಾಸು ನೀವು ತುಂಬೋದು. ಅದು ಒಳ್ಳೆ ಸ್ಕೀಮ್. ನಾನು ಅದನ್ನು ತೊಗೊಂಡೆ, KVGB ಬ್ಯಾಂಕ್ ಮುಮ್ಮಿಗಟ್ಟಿ ಒಳಗೆ ತೊಗೊಂಡೆ. 3 ವರ್ಷದೊಳಗೆ ಅದನ್ನು ರೀಪೇಮೆಂಟ್ ಮಾಡಿದೆ, ಅದು ಸಬ್ಸಿಡಿ ತಕ್ಕೊಂಡೆ. ಅದು ಒಳ್ಳೆ ಸ್ಕೀಮ್. ಅದರೊಳಗೆ ನಾನು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡಾಕತ್ತೆ. ನಾನು ಗೊಬ್ಬರ ಮೊದಲು ಮಾಡಿ ಕೈಲೇ ಸಾರಿಸಲ್ಲ, ಮಿಷನ್ಲೇ ಸಾರಿಸ್ತೇನೆ. ಕರೆಂಟ್ ಮಿಷನ್ ಐತೆ ನಂದು ಗೊಬ್ಬರ ಸಾರಿಸ್ಲಿಕ್ಕೆ ಸತ್ಯಕ್ಕೆ. ಆಮೇಲಿಂದ ವೀಪ್ ಸಿಸ್ಟಮ್. ಯಾಕಂತಂದರೆ ಯಾವುದೇ ಕಸ ಕಡ್ಡಿ ನಿಮ್ಮ ಹೊಲದಾಗಿರ್ತದಲ್ಲ, ಆ ಕಸ ಕಡ್ಡಿ ತೊಗೊಂಬಂದು ನೀವು ತೊಟ್ಟಿಗೆ ಹಾಕಿ ಎರೆಹುಳು ಗೊಬ್ಬರ ಕೃಷಿ ಮಾಡೋದೇ ಬೇರೆ. ಆ ಕಸವನ್ನು ಒಂದು ತೆಗ್ಗಿಗೆ ಹಾಕಿ ಕೊಳಿಸಿ ಕಲಿಸಿ ಅದನ್ನು ತೊಗೊಂಬಂದು ತೊಟ್ಟಿಗೆ ಹಾಕೋದು ಎರೆಹುಳು ಕೃಷಿನೇ ಬೇರೆ. ಯಾಕಂತಂದರೆ ನಮ್ಮ ಎರೆಹುಳ ರೆಡಿಮೇಡ್ ಫುಡ್ ತಿನ್ನೋದು ಏನಂದರೆ ಕೊಳತಂಥ ಆಹಾರನ. ನೀವು ಏನು ಮಾಡಿಬಿಡ್ತೀರಿ, ಒಂದೇನೋ ಗೊಂಜಾಲ್ ಶೇಪಿನೋ ಸಿಗ್ತೈತಿ, ಹತ್ತಿ ಕಟ್ಟಿಗೆನೋ ಸಿಗ್ತೈತಿ, ತೊಗೊಂಬಂದು ಅನ್ಕೋದು ತಂದು ನಾನು ಟ್ಯಾಂಕಿ ಹೋದ ಕಾಸು ಬಡ ಬಡ ನೀರು ಹಾಕಿ ನೀವು ಹೊಡೆದ್ರಿ ಅಂತಂದ್ರೆ ಎರೆಹುಳು ಗೊಬ್ಬರ ಆಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ದೊಡ್ಡದೊಂದು ತೆಗ್ಗು ತೊಗೋಬೇಕು, ಆ ತೆಗ್ಗಿಗೆ ತೊಗೊಂಬಂದು ಅದನ್ನು ಕಸ ಒಗಿಬೇಕು, ಅಲ್ಲಿ ಒಂದು 6 ತಿಂಗಳು ಬಿಡಬೇಕು. ಇನ್ನೂ ನೀವು ಬೇಗ ಬೇಕಂತಂದ್ರೆ ಅಗ್ರಿಕಲ್ಚರ್ನೊಳಗೆ ಕಾಂಪೋಸ್ಟ್ ಕಲ್ಚರ್ ಅಂತೇಳಿ ಒಂದು ಸಿಗ್ತದೆ, ದ್ರಾವಣ ಸಿಗ್ತದೆ, ಅದನ್ನು ತೊಗೊಂಬಂದು ಸಗಣಿ ಒಳಗೆ ಕಲಿಸಿದ್ರೆ ಅದನ್ನು 3 ತಿಂಗಳು ಕೊಟ್ಟಿತಿ. ಅದನ್ನು ತಂದು ನಾವು ಎರೆಹುಳು ಗೊಬ್ಬರಕ್ಕೆ ಹಾಕಿದ್ರೆ ಎರೆಹುಳು ಗೊಬ್ಬರ ಏಕದಮ್ 3 ತಿಂಗಳಲ್ಲ, ನೀವು 2 ತಿಂಗಳದೊಳಗೂ ನೀವು ಎರೆಹುಳು ಗೊಬ್ಬರ ತಗೋಬಹುದು. ನೀವು ಕರೆನ ಅನುಭವದಿಂದ ನೀವು ಶ್ರೀಮಂತಿಕೆ ಇರೋದ್ರಿಂದ ನೀವು ಹಂಗೆ ಮಾತಾಡ್ತಾ ಇದ್ದೀರಾ. ರೈತ ಬಾಂಧವರಿಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ. ನಮ್ಮ ರೈತ ಬಾಂಧವ ಏನೇ ಬೆಳೆದ್ರು ಮಾರುಕಟ್ಟೆ ಮಾಡೋದ್ರಲ್ಲೇ ಸೋಲ್ತಾನ. ಅದೇನಾಗತ್ತೆ, ಎಲ್ಲರೂ ಅದನ್ನ ಬೆಳಿತಾರೆ ಗೊಂಜಾಳನ, ಹೋಗಿ ಎಲ್ಲ ಅವ್ಗೆ ಹೋಗ್ಬಿಟ್ರೆ ಅಂದ್ರೆ 2,500 ಇದ್ದದ್ದು 2,000 ಆಗಿರ್ತದೆ. ಹಿಂಗಾಗಿ ಅವಂಗ ಎಷ್ಟ ಬೆಳೆದ್ರು ಮತ್ತೆ ಲಾಭ ನೋಡಿದ್ರೆ ಇಷ್ಟ ಕೈಯಾಗ. ಆಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡಿರ್ತಾನ ಅವರು, ಹಿಂಗಾಗಿ ಆ ಬಡ್ಡಿ ಕೊಟ್ಟು ಬಂದ್ಬಿಡ್ತಾನ ಮನೆಗೆ ಬರ್ಬೇಕಾರ ಅಷ್ಟೇ, ಒಂದು 2 ತಿಂಗಳು ಮಟ್ಟ ಜೀವನ ನಡೀತೈತಿ, ಆಮೇಲೆ ಮತ್ತೆ ಸಾಲ ಮಾಡೋದ. ಹಿಂಗೆ ಪರಿಸ್ಥಿತಿ ಏನಾಗಿದೆ, ಒಂದು ಸುಳ್ಳುಗಳೇ ಸಿಕ್ಬಿಟ್ಟಿದ್ದಾನೆ. ಈ ಅಗ್ರಿ ಕ್ಲಿನಿಕ್ ಅಥವಾ ಅಗ್ರಿ ಬಿಸ್ನೆಸ್ ತಾವು ಮಾಡಿದ್ರಲ್ಲ, ಈ ತರ ತರಬೇತಿಗಳನ್ನ ತಗೊಂಡ್ರ ಹೇಗೆ ನಾವು ಈ ತರ ಬದುಕಿಂದ ಹೊರಗೆ ಬಂದು ಯಶಸ್ವಿ ಬದುಕಿನಂತ ಹೋಗ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಅನುಭವ ಹಂಚ್ಕೋತೀರಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಿಸ್ನೆಸ್ ನಾವು ಪ್ರಾರಂಭಿಸಿದ್ವಿ ಅಗ್ರಿಕಲ್ಚರ್ ಒಳಗೆ, ನಾವು ಉದ್ಯಮ ಆಕ್ಚುಲಿ ಅಗ್ರಿಕಲ್ಚರ್ ಅಂತ ನೀವು ಯುವಕರು ತಗೋಬೇಡ್ರಿ, ಅಗ್ರಿ ಬಿಸ್ನೆಸ್ ಅಂತ ಮಾಡ್ಕೊರಿ, ಅದೊಂದು ನಿಮ್ಮ ಉದ್ಯಮ, ಅದೊಂದು ನಿಮ್ಮ ಫ್ಯಾಕ್ಟ್ರಿ. ಆದರೆ ನೀವು ಅದನ್ನು ಸ್ಟಾರ್ಟ್ ಮಾಡುವಾಗ ನಿಮ್ಮಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳು ಏನದಾವೋ ನೋಡ್ರಿ. ಈಗ ಆ್ಯಕ್ಚುಲಿ ನೀವು ಡೇರಿ ಸ್ಥಾಪನೆ ಮಾಡಾಕತ್ತೀರಿ ಅಂದರೆ ಡೇರಿ ಸ್ಥಾಪನೆ ಮಾಡಿರಿ. ಆದರೆ ಮೊದಲೇಕ ನಿಮ್ಮ ಮತ್ತೆಕ ಒಂದು 30-40% ಆದರೂ ನೈಸರ್ಗಿಕ ಸಂಪನ್ಮೂಲ ಇರಬೇಕು. ಅಂದರೆ ನಿಮ್ಮಲ್ಲೇ ಮೇವು ತಯಾರಾಗ್ತಿರಬೇಕು, ನಿಮ್ಮಲ್ಲೇ ಒಂದು ಕೊಟ್ಟಿಗೆ ಇರಬೇಕು, ಇಲ್ಲ ಒಂದು 2-3 ಆಕಳುಗಳಾದರೂ ನಿಮ್ಮ ಮತ್ತೆಕ್ಕೆ ಇರಬೇಕು. ಅಂದರೆ ನೀವು ಸ್ಥಾಪನೆ ಮಾಡಿದಿರಿ ಅಂತಂತಂದರೆ ನಿಮಗದು ಒಂದು ಲಾಭದಾಯಕ ಆಗ್ತದೆ. ತದನಂತರ ಇದರೊಳಗೆ ನಾವು ಅಭಿವೃದ್ಧಿ ಹೊಂದಬೇಕಂತಂದರೆ ಅದರ ಆದಾಯ ವೆಚ್ಚನ ಅದಕ್ಕೆ ಬಿಡಬೇಕು. ಅದರ ಆದಾಯ ತೊಗೊಂಡೋಗಿ ಮತ್ತೊಂದಕ್ಕೆ ಹಾಕೋದು, ಅದನ್ನು ವೆಚ್ಚ ತೊಗೊಂಡು ಇದಕ್ಕೆ ಹಾಕೋದು ಮಾಡಬಾರ್ದು. ನಮ್ಮ ಬಿಸ್ನೆಸ್ ಯಾವುದು? ವರ್ಮಿಕಲ್ಚರ್. ವರ್ಮಿಕಲ್ಚರ್ ರೊಕ್ಕ ಎಷ್ಟು ಬಂತು ಎಷ್ಟು ಹೋಯ್ತು ತಿಳಿಬೇಕು. ಎಲ್ಲನೂ ಅಕೌಂಟ್ ಮೇಂಟೆನೆನ್ಸ್ ಮಾಡಬೇಕು. ಅಕೌಂಟ್ ಮೇಂಟೆನೆಂಟ್ ಮಾಡಲಿಲ್ಲ, ಲೆಕ್ಕಪತ್ರ ವ್ಯವಹಾರ ಇರಲಿಲ್ಲ ಅಂದರೆ ಕೃಷಿ ಒಳಗೆ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದರೆ ಎಷ್ಟು ಹೋಯ್ತು ಎಷ್ಟು ಬಂತು ಅನ್ನೋದು ಗೊತ್ತಾಗ ಲಾಸ್ ಬರಲಿ, ಲಾಸ್ ಬಂದರೆ ಯಾಕೆ ಲಾಸ್ ಬಂತ ಅಂತೇಳಿ ನಾವು ಅದನ್ನು ತಿಳ್ಕೊಂಡು ಮುಂದೆ ಹೋದಿವಿ ಅಂತಂದ್ರೆ ಅದರೊಳಗೆ ಲಾಭ ಆಗ್ತದೆ. ಆದರೆ ಇನ್ನೊಂದು ನಾನು ನಿಮ್ಗೆ ಅಗ್ರಿ ಕಿವಿ ಮಾತು ಏನು ಹೇಳ್ತೇನೆ ಅಂತಂದರೆ, ನೀವು ಅಗ್ರಿಕಲ್ಚರ್ ಒಳಗೆ ಯಾವುದೇ ಬಿಸ್ನೆಸ್ ಪ್ರಾರಂಭಿಸಬೇಕಂತಂದ್ರೂ ಮೊದಲು ನಿಮ್ಮ ಸ್ವತಃ ಅನುಭವ ಇರಲಿ. ಅಂದರೆ ನೀವು ಒಂದು 2-3 ವರ್ಷ ಅದನ್ನು ಮಾಡಿದ ಮ್ಯಾಗ ಆ ಬಿಸ್ನೆಸ್ ಕೈ ಹಾಕ್ರಿ. ನನಗೂ ಸುಮಾರು ತೊಂದರೆ ಬಂತು. ಜೋಲು ಹೇಳ್ಬೇಕಂದ್ರೆ ವರ್ಮಿ ಕಾಂಪೋಸ್ಟ್ ಮಾರ್ಕೆಟ್ ಪ್ರಾಬ್ಲಮ್. ಆದರೆ ವರ್ಮಿ ಕಾಂಪೋಸ್ಟನ್ನ ನಮ್ಮ ಹೊಲಕ್ಕೆ ಹಾಕ್ಕೊಂಡು ನಾವು ಲಾಭ ತುಂಬ ಇನ್ನೂ ಹೆಚ್ಚಿನ ಪ್ರಾಫಿಟ್ಟು. ನಿಜವಾಗ್ಲೂ ಹೇಳ್ತೇನೆ, ವರ್ಮಿ ಕಾಂಪೋಸ್ಟನ್ನು ಮಾರಾಕ ತೊಗೊಂಡು ಅಭಿವೃದ್ಧಿ ಹೊಂದೋ ರೈತರು ಭಾಳ ಕಮ್ಮಿ, ಭಾಳ ಕಮ್ಮಿ. ಯಾಕಂದ್ರೆ 10 ರೂಪಾಯಿಗೆ 1 KG ಕೊಡ್ತೇನೆ, ಬಟ್ ಪ್ರೊಡಕ್ಷನ್ ಕಾಸ್ಟ್ ನಿಮ್ಗೆ 3 ರೂಪಾಯಿ ಐತಿ.

ಶೆರೆವಾಡ ಭಾಗ್ಯನಗರ ಸುರಪುರ ಪೋಸ್ಟ್ ಖಾನಾಪುರ ತಾಲೂಕು ಬೆಳಗಾವಿ, ಸುಜಾತಾ ಹೊಳ್ಳರ್ ಕೆರಾಫ್ ಶೇಖರ್ ಜಂಬಗಿ ವಿಜಯ್ ಬುಕ್ ಸ್ಟಾಲ್ ಹಾರುಗೇರಿ ರಾಯಬಾಗ್ ತಾಲೂಕು ಬೆಳಗಾವಿ ಜಿಲ್ಲೆ, ವೆಂಕಟೇಶ್ ಎಂ ಕಟ್ಟಿ ನಂದೀಶ್ವರ ನಗರ ಮುಂಡುಗೋಡ್ ಉತ್ತರ ಕನ್ನಡ ಜಿಲ್ಲೆ, ಮಲ್ಲಿಕಾರ್ಜುನ್ ಚನ್ನಬಸಪ್ಪ ಧೂಳಹೊಳಿ ಕಮ್ಮದೊಡೆ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ, ಕುಶಾಲ್ ಎಸ್ ಹುರಳಿ ಸಾಕೀನ್ ಮರೇವಾಡ ಧಾರವಾಡ ತಾಲೂಕು, ಕೃಷ್ಣವ್ವ ತುಮ್ಮರಮಟ್ಟಿ ಪೋಸ್ಟ್ ಭಂಟನೂರ್ ಮುಧೋಳ ತಾಲೂಕು ಬಾಗಲಕೋಟೆ ಜಿಲ್ಲೆ, ಗಂಗಪ್ಪ ಹುಲ್ಲೂರ್ ಜೋಶಿ ಬಿಲ್ಡಿಂಗ್ ಒಂಬತ್ತನೇ ಕ್ರಾಸ್ ಕೆಸಿ ರಾಣಿ ರೋಡ್ ಗದಗ್, ಯಲ್ಲಪ್ಪ ಎ ಗದಾಡಿ ಪೋಸ್ಟ್ ನಾಗನೂರ್ ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ, ಮಾಳಪ್ಪ ಎನ್ ಗಂದೇಗೋಳ್ ಕೆರಾಫ್ ಬಿಎಂ ಅಮಲಾಳ್ ಸಾಹೇಬರ ಮನೆ ಶ್ರೀ ಶರಣಮುತ್ಯಾನ ಗುಡಿಯ ಹಿಂದೆ ವಿದ್ಯಾನಗರ ಪೋಸ್ಟ್ ತಾಳಿಕೋಟಿ ವಿಜಯಪುರ ಜಿಲ್ಲೆ, ಲತಾ ಡಿ ಉಮಚ್ಗಿ ಕೆರಾಫ್ ಅಂಬುಜಾ ಆಶ್ರಿತ ಗೋಡ್ಬೋಲೆ ಚಾಳ್ ಸಮಾಜ ಪುಸ್ತಕಾಲಯದ ಹತ್ತಿರ ಶಿವಾಜಿ ರೋಡ್ ಧಾರವಾಡ, ಸುಧಾ ಈರಪ್ಪ ಹಾದಿಮನಿ ಕೆರಾಫ್ ಬಸವರಾಜ್ ಹಾದಿಮನಿ ಪೋಸ್ಟ್ ಕ್ಯಾಲ್ಕೊಂಡ ಶಿಗ್ಗಾವಿ ತಾಲೂಕು ಹಾವೇರಿ ಜಿಲ್ಲೆ, ಶಂಕ್ರಮ್ಮ ಹುಲ್ಲೂರ್ ಕೆರಾಫ್ ಬಸವಣ್ಣಪ್ಪ ಹುಲ್ಲೂರ್ ಪೋಸ್ಟ್ ಹಿರೇಮಣ್ಣೂರ್ ರೋಣ ತಾಲೂಕು ಗದಗ ಜಿಲ್ಲೆ, ಗೋಪಾಲ್ ಲಕ್ಷ್ಮಣ್ ಕಂಕಣವಾಡಿ ಕರೇಮಾದೇವಿ ಸರ್ಕಲ್ ಮೂಡಲಗಿ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆ, ಶ್ರೇಯಾ ಎಸ್ ಜೋಶಿ ಕೆರಾಫ್ ಎಸ್ಎನ್ ಜೋಶಿ ಜೇವೂರ್ ಕಂಪೌಂಡ್ ಎದುರಿಗೆ ರಾಯರ ಮಠದ ಹತ್ತಿರ ಮಾಳಮಡ್ಡಿ ಧಾರವಾಡ, ಕೆವಿ ಕುಲಕರ್ಣಿ ನಂಬರ್ 26 ಸಾಲಿ ಪ್ಲಾಟ್ ಸಿಮ್ಲಾನಗರ ಹುಬ್ಬಳ್ಳಿ, ಶಿವಾನಂದ್ ಆರ್ ಹಿರೇಮಠ್ ಹಿರೇಮಠ್ ಚಾಳ್ ಸಾಯಿನಾಥ ಟಾಕಿಸ್ ಹತ್ತಿರ ಸಂಕೇಶ್ವರ ಹುಕ್ಕೇರಿ ತಾಲೂಕು, ಯಲ್ಲಮ್ಮ ಎಸ್ ತೇರ್ದಾಳ್ ಪೋಸ್ಟ್ ಮುಗುಳುಖೋಡ್ ತಾಲೂಕು ಮುಧೋಳ್, ಹರಪ್ಪ ಅಳಗುಂಡಿಗಿ ಕೆರಾಫ್ ಈರಣ್ಣ ಎಸ್ ಮುಳುಗುಂದ್ ಈಶ್ವರ ದೇವಸ್ಥಾನದ ಹತ್ತಿರ ಈಶ್ವರನಗರ ಹುಬ್ಬಳ್ಳಿ ರೋಡ್ ಲಕ್ಷ್ಮೇಶ್ವರ, ಶೈಲಾ ಭೀಮರಾವ್ ಕುಲಕರ್ಣಿ ಕೆರಾಫ್ ಆರ್ಬಿ ಕುಲಕರ್ಣಿ ಪೋಸ್ಟ್ ಮುಳಸಾವಳಗಿ, ರುದ್ರಪ್ಪ ಬ ಮಾರಿಹಾಳ್ ಕೆರಾಫ್ ಸುಂದರರಾಜ್ ಮುನವಳ್ಳಿ ಅವರ ಮನೆ ಎರಡನೇ ಕ್ರಾಸ್ ಚೆನ್ನಮ್ಮ ನಗರ ಬೈಲ್ಹೊಂಗಲ, ನಾಗರಾಜಪ್ಪ ರು ಉಪ್ಪಿನ್ ಪೋಸ್ಟ್ ಕಜ್ಜರಿ ರಾಣೆಬೆನ್ನೂರು ತಾಲೂಕು, ಸುರೇಶ್ ಎಂ ಬಡಿಗೇರ್ ಪೋಸ್ಟ್ ಎರೆಬೂದಿಹಾಳ ತಾಲೂಕು ಕುಂದಗೋಳ್ ಜಿಲ್ಲೆ ಧಾರವಾಡ, ವಿಆರ್ ದೊಡವಾಡಮಠ್ ಹಾತಲಗೇರಿ ನಾಕ ಗದಗ್, ಮಂಜುನಾಥ ಭಜಂತ್ರಿ ಸಾಕೀನ್ ಮಾಡಳ್ಳಿ ಲಕ್ಷ್ಮೇಶ್ವರ ತಾಲೂಕು ಗದಗ್ ಜಿಲ್ಲೆ, ನಾಗರಾಜ್ ವಿ ಮೆಣಸಿನಕಾಯಿ ಸಾಕೀನ್ ಕೋಳಿವಾಡ ಹುಬ್ಬಳ್ಳಿ ತಾಲೂಕು, ಚೇತನಾ ಪ್ರಕಾಶಗೌಡ ಪಾಟೀಲ್ ಕಾಳಿದಾಸನಗರ ಶ್ರೀ ಮಾರುತಿ ದೇವಸ್ಥಾನದ ಹತ್ತಿರ ಕುಂದಗೋಳ, ಕಸ್ತೂರಿ ಎಸ್ ಬೀರಪ್ಪನವರ್ ಕೆರಾಫ್ ಚಂಪಾವತಿ ಕುಲಕರ್ಣಿ ಪ್ಲಾಟ್ ನಂಬರ್ 109 ಗಣೇಶ ಮಂದಿರದ ಹತ್ತಿರ ಲಾಸ್ಟ್ ಬಸ್ ಸ್ಟಾಪ್ ಸಂಗೊಳ್ಳಿ ರಾಯಣ್ಣನಗರ ಧಾರವಾಡ, ವಿರೂಪಾಕ್ಷಪ್ಪ ಬಸವರಾಜ್ ಕೋರಿ ಶೆಟ್ಟರ್ ಕಾಳಿದಾಸನಗರ ಶ್ರೀ ಮಾರುತಿ ದೇವಸ್ಥಾನದ ಹತ್ತಿರ ಕುಂದಗೋಳ್, ರಾಜೇಂದ್ರ ತ ಮುಗುದುಂ ಕೆರಾಫ್ ಅಜ್ಜಪ್ಪ ಸಿ ಕರ್ಚಿಕಟ್ಟಿ ಮನೆ ನಂಬರ್ 386 ಬುಡ್ಡಪ್ಪನವರ್ ಓಣಿ ಹೊಸೂರು ಓಣಿ ಕೆಲಗೇರಿ ಧಾರವಾಡ, ಸೋನವ್ವ ಎಂ ನಿರ್ವಾಣಿ ಪೋಸ್ಟ್ ಪಾಮಲದಿನ್ನಿ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆ. ಶ್ರೋತೃ ಬಾಂಧವರೇ, ಇದುವರೆಗೆ ಈ ಹಿಂದೆ ನಮ್ಮ ನಿಲಯದಿಂದ ಪ್ರಸಾರವಾದ ಹಾಲು ಹಳ್ಳ ಹರಿದಾವು ಕಾರ್ಯಕ್ರಮ ಸರಣಿಯ ಬಹುಮಾನ ವಿಜೇತರ ಹೆಸರುಗಳನ್ನು ಕೇಳಿದಿರಿ. ಗಮನಿಸಿ, ಈಗಾಗಲೇ ಬಹುಮಾನ ವಿಜೇತರ ವಿಳಾಸಕ್ಕೆ ಬಹುಮಾನಗಳನ್ನು ಕಳುಹಿಸಿಕೊಡಲಾಗಿದೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತೆಳಗಿನಟ್ಟಿಯ ಸತ್ಯಪ್ಪ ನಿಂಗಪ್ಪ ಕನಗಾವಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದವನ್ನು ಕೇಳುವನಂತ. ಸ್ವಾಮಿಯನಮ್ಮ ದೇವರಿಗೆ ಶರಣನುವೆನು ಗುರುವಾರೇವನ್ನ ಸಿದ್ದಾಗ ಶರಣನುವೆನು ತಳನಟ್ಟಿ ಬೀರಪ್ಪ ನಿನ್ನ ಮರತ ಹಾಡುದಿಲ್ಲ ಗುರುತಾಗೋ ಮಗುಡಿ ಬೀರಪ್ಪನು ತಳಕ್ಕೆ ಬೀರಪ್ಪ ನಿನ್ನ ಬೀರಪ್ಪ ನಿನ್ನ ಮರತ ಆಡುದಿಲ್ಲ ಗುರುತಾಗುಮ್ಮ ಗುಡಿ ಬೀರಪ್ಪನು ಬೀರಪ್ಪ ನಿನ್ನ ಮರತ ಆಡುದಿಲ್ಲ ಗುರುತಾಗುಮ್ಮ ಗುಡಿ ಬೀರಪ್ಪನು ಗುರುತಾಗುಮ್ಮ ಗುಡ ತಮದೊಳಗ ಜ್ಯೋತಿ ಬೆಳಕಿನಗೋ ಬೀರಪ್ಪನು ಗುರುತಾಗುಮ್ಮ ಗುಡ ತಮ ತಿರುಗುಲಿ ಮೇಲೆ ನಿನ್ನೊಳ್ಳ ನಿಜ ಒಂದು ಆಗಾಮಲಿ ಗಾಮನಂದೋ ಬೀರಪ್ಪನು ಆಗಾಮಲಿ ಗಾಮನ ದೇಶ ಬಿದ್ದ ಕಲ ಕಾಸ್ತೂರಿ ಮಾಡಂದೋ ಬೀರಪ್ಪನು ಕಸ್ತೂರಿ ಮಠದಾಗ ಶಾಶ್ವತ ಲಿಂಗತಿ ಕುಂಜಿನಾಗ ದೇವ್ರ ಬೀರಪ್ಪನು ಕಸ್ತೂರಿ ಮಠದಾಗ ಶಾಶ್ವತ ಲಿಂಗತಿ ಕುಂಜಿನಾಗ ದೇವ್ರ ಬೀರಪ್ಪನು ಕುಂಜಿನಾಗ ದೇವ ರಂಗ ಸಾಗರ ತೂಗ ತಾಣ ನೋಡ ಬೀರಪ್ಪನು ಕುಂಜಿನಾಗ ದೇವ ರಂಗ ಸಾಗರ ತೂಗ ತಾಣ ನೋಡ ಬೀರಪ್ಪನು ಕುಂಜಿನಾಗ ದೇವ ರಂಗ ಸಾಗರ ತೂಗ ತಾಣ ನೋಡ ಲಿಂಗಾಗಿ ಮಾತಾಡೋ ಬೀರಪ್ಪನು ತೂಗ ತಾನ ನೋಡ ಗಂಗಾವನ ಗುಣದಾವ ಲಿಂಗಾಗಿ ಮಾತಾಡೋ ಬೀರಪ್ಪನು ಲಿಂಗಾಗಿ ಮಾತಾಡ ಕ್ರ ಚಕ್ರದಲ್ಲಿ ಕರಿಯ ಕಳಿಸಿದಾನೋ ಬೀರಪ್ಪನು ಲಿಂಗಾಗಿ ಮಾತಾಡ ಕ್ರ ಚಕ್ರದಲ್ಲಿ ಕರಿಯ ಕಳಿಸಿದಾನೋ ಬೀರಪ್ಪನು ಕರಿಯ ಕಳಿಸಲಕ್ಕ ನಮ್ಮ ದೇವ್ರ ಸಂಜಮ್ ನಾವು ನೀವು ಒಂದೊಂದು ಬೀರಪ್ಪನು ಕರಿಯ ಕಳಿಸಲಕ್ಕ ಕಳಸಲಕ್ಕ ನಮ್ಮ ದೇವ್ರ ಸಂಜಮ್ ನಾವು ನೀವು ಒಂದೊಂದು ಬೀರಪ್ಪನು ಕರಿಯ ಕಳಸಲಕ್ಕ ನಮ್ಮ ದೇವ್ರ ಸಂಜಮ ನಾವು ನೀವು ಒಂದೊಂದು ಬೀರಪ್ಪನು ನಾವು ನೀವು ಒಂದೊಂದೇ ಕರ ಪದಗಂ ಏರಿ ನೋಡರೆಂದು ಬೀರಪ್ಪನು ನಾವು ನೀವು ಒಂದೊಂದೇ ಕರ ಪದಗಂ ಏರಿ ನೋಡರೆಂದು ಬೀರಪ್ಪನು ಏರಿ ನೋಡಲ ಇಂಜನ್ ಮುಂಜನ ಮುಂದ ಕಳ್ಳಿ ಹೂವ ಬೀರಪ್ಪನು ಏರಿ ನೋಡಲ ಇಂಜನ್ ಮುಂಜನ ಮುಂದ ಕಳ್ಳಿ ಹೂವ ಬೀರಪ್ಪನು ಮುಂದ ಕಳ್ಳಿ ಹೂವ ಹೊಡೆದ ಟೆಂಗಿನ ಕುಡ್ದ ನೋಡರೆಂದು ಬೀರಪ್ಪನು ಮುಂದ ಕಳ್ಳಿ ಹೂವ ಹೊಡೆದ ತೆಂಗಿನ ಕುಡ್ದ ನೋಡರೆಂದು ಬೀರಪ್ಪನು ಬರುವ ಕೊಟ್ಟ ನಾನು ಗುರುವ ನಾಡಿವ ಶ್ರೀ ಗೌರಿ ಸಮಲಿಂಗಾನು ದೇವರಿಗೆ ಶರಣನುವೆನು ತೆಳಗಿ ನಟ್ಟಿಯ ಸತ್ಯಪ್ಪ ನಿಂಗಪ್ಪ ಖನಗಾಮಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳುತ್ತಿರುವಿರಿ. ದೇವಿಯ ನಮ್ಮ ದೇವರಿಗೆ ಶರಣನುವೆನು ಗುರುವಾರೇ ವನಸಿದ್ದಾಗ ಶರಣನುವೆನು ರೇವಣ್ಣ ಸೀತಪ್ಪ ನಿನ್ನ ಪಾದಕ ಶರಣಪ್ಪ ಶರಣ ಮಾಡಿ ನಾ ವರವ ಬೇಡತಿವ ನಿನ್ನ ಪಾದಿಗಪ್ಪ ಸಿದ್ದಪ್ಪ ನಿನ್ನ ಪಾದಕ ಶರಣಪ್ಪ